ಈ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಅಂತ ಹೇಳ್ತಾ ಇರೋದು ಹೈನುಗಾರಿಕೆಯ ನಂತರದ ಸ್ಥಾನವನ್ನು ಪಡೆದಿದೆ. ಈ ಮೇಕೆ ಸಾಕಾಣಿಕೆ ಅಥವಾ ಆಡು ಸಾಕಾಣಿಕೆಯಿಂದ ನಮ್ಮ ರೈತರಿಗೆ ಒಂದು ನಿರಂತರವಾದ ಆದಾಯ ಲಭಿಸ್ತಾ ಇರ್ತದೆ. ಈ ಕಾರಣಕ್ಕಾಗಿ ಮೇಕೆಗಳನ್ನು ನಡೆದಾಡುವ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಇತ್ತೀಚಿನ ಒಂದು ಜಾನುಗಾರ ಗಣತಿಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಸುಮಾರು 48 ಲಕ್ಷ ಮೇಕೆಗಳಿವೆ, ಆಡುಗಳಿವೆ ಅಂತ ತಿಳಿದು ಬಂದಿದೆ. ಈ ಮೇಕೆಗಳು ನಮ್ಮ ಕೃಷಿ ತ್ಯಾಜ್ಯ, ಕೃಷಿಯಿಂದ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳು ಅಥವಾ ಸೊಪ್ಪು ಇವುಗಳನ್ನು ತಿಂದು ಒಂದು ಉತ್ತಮವಾದ ಗುಣಮಟ್ಟದ ಮಾಂಸ ಮತ್ತು ಹಾಲನ್ನು ಉತ್ಪಾದಿಸುತ್ತದೆ. ಒಂದು ಸಂಶೋಧನೆಯ ಪ್ರಕಾರ ಈ ಮೇಕೆ ಹಾಲಿನಲ್ಲಿ 3.5% ಪ್ರೋಟೀನ್, 4.2% ಕೊಬ್ಬಿನಂಶ ಅಂದ್ರೆ ಫ್ಯಾಟ್, ಮತ್ತೆ ಹೆಚ್ಚಿನ ಪ್ರಮಾಣದ ಸೆಲೆನಿಯಂ, ವಿಟಮಿನ್ ಮತ್ತೆ ಇತರ ಔಷಧೀಯ ಗುಣಗಳು ಕೂಡ ಹೊಂದಿರ್ತದೆ. ಹಾಗಾಗಿ ಈಗ ಮೇಕೆ ಹಾಲಿಗೆ ತುಂಬಾ ಅಂದ್ರೆ ದನದ ಹಾಲಿಗಿಂತಲೂ ಜಾಸ್ತಿ ಅದರ ಹಾಲಿಗೆ ವ್ಯಾಲ್ಯೂ ಇದೆ, ಅಪಾರ ಬೇಡಿಕೆ ಕೂಡ ಇದೆ. ಆದ ಕಾರಣ ಈ ಮೇಕೆಯನ್ನು ಬಡವನ ಆಕಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಹೇಳುವಂತಹ ಮಾತು ಅಂತಂದ್ರೆ ಆಡು ಮುಟ್ಟದ ಸೊಪ್ಪು ಇಲ್ಲ ಅಂತ, ಎಲ್ಲ ಸೊಪ್ಪನ್ನು ಕೂಡ ತಿಂತವೆ ಅಂತ. ಹೌದು, ಆದ ಕಾರಣ ಔಷಧೀಯ ಗುಣಗಳು ಮೇಕೆ ಹಾಲಿನಲ್ಲಿ ಜಾಸ್ತಿ ಅಂತ ಒಂದು ನಂಬಿಕೆ, ಮತ್ತೆ ತುಂಬಾ ಸಂಶೋಧನೆ ಕೂಡ ಅದನ್ನು ಪ್ರೂವ್ ಮಾಡಿದೆ. ಸಾಮಾನ್ಯವಾಗಿ ಒಂದು ದನ ಸೇವಿಸುವ ಆಹಾರದಲ್ಲಿ ನಾವು 10 ಮೇಕೆಗಳನ್ನು ಸಾಕಬಹುದು. ಮತ್ತೆ ಇತ್ತೀಚೆಗೆ ಈ ಬೆಳೆದ ಆಡುಗಳನ್ನು ಅಂದ್ರೆ ತುಂಬಾ ಬಲಿತ ಆಡುಗಳನ್ನು ಸುಮಾರು 15,000-25,000 ಕೂಡ ಮಾರಾಟ ಮಾಡ್ತಾರೆ. ಇದರಿಂದ ರೈತನ ಕೈಯಲ್ಲಿ ಒಂದು ವರ್ಷ ಪೂರ್ತಿ ನಿರಂತರವಾಗಿ ಹಣ ಇರ್ತದೆ. ಒಂದು ರೀತಿಯ ಫಿಕ್ಸೆಡ್ ಡೆಪಾಸಿಟ್ ಇದ್ದ ಹಾಗೆ ಇದು. ಹೌದು, ಆದ ಕಾರಣ ಈಗ ಹಿಂದೆಲ್ಲ ಈ ಕೃಷಿಯ ಜೊತೆ ಉಪಕಸುಬಾಗಿ ಈ ಆಡು ಸಾಕಾಣಿಕೆ ಮಾಡ್ತಾ ಇದ್ರು ಕೃಷಿಯೊಟ್ಟಿಗೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಇದೇ ಲಾಭದಾಯಕ ಉದ್ಯಮವಾಗಿ ಆಡು ಸಾಕಾಣಿಕೆಯನ್ನು ಒಂದು ಉದ್ಯಮದ ದೃಷ್ಟಿಯಲ್ಲಿ ಮಾಡ್ತಾ ಇರುವ ಕಾರಣ ನಾವು ವೈಜ್ಞಾನಿಕವಾಗಿ ಆಡುಗಳನ್ನ ಹೇಗೆ ಸಾಕೊಳ್ಬೇಕು ಅಂತ ತಿಳಿದು ಕೂಡ ತುಂಬಾ ಅಗತ್ಯ ಆಗಿದೆ ಇಂದು. ಹೌದು ಹೌದು, ಈಗ ಸಾಂಪ್ರದಾಯಿಕವಾಗಿ ಆಡು ಸಾಕಣೆ ಮಾಡುವಂತಹದ್ದು ಒಂದು ವಿಧವಾದ್ರೆ, ವೈಜ್ಞಾನಿಕವಾಗಿ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದನ್ನ ಮಾಡುವಂತಹದ್ದು ಇನ್ನೊಂದು ವಿಧ. ಹೌದು ಹೌದು, ಯಾವುದು ಲಾಭದಾಯಕ ಅಂತ ತಿಳ್ಕೊಂಡು ಲಾಭದಾಯಕ ಅಂಶಗಳನ್ನು ಸಾಕಾಣಿಕೆಯಲ್ಲಿ ಅಳವಡಿಸಿಕೊಳ್ಳುವುದು. ಈಗ ಕರಾವಳಿ ಜಿಲ್ಲೆಗಳಿಗೆ ನಾವು ಸಂಬಂಧಪಟ್ಟು ಹೇಳುವುದಿದ್ರೆ ಲಭ್ಯ ಇರುವಂತಹ ಆಡಿನ ತಳಿಗಳು ಯಾವ್ಯಾವು, ಹಾಗೂ ಅವುಗಳ ಲಕ್ಷಣ, ಅವುಗಳನ್ನ ಯಾವ ರೀತಿ ನಾವು ಗುರುತಿಸಬಹುದು? ಈ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಅಂದ್ರೆ ನಾವು ಸಾಮಾನ್ಯವಾಗಿ ಕೆಲವರು ಆಡುಗಳನ್ನು ಹಾಲಿಗಾಗಿ ಸಾಕ್ತಾರೆ, ಮತ್ತೆ ಇನ್ನು ಕೆಲವರು ಮಾಂಸದ ಉದ್ದೇಶಕ್ಕಾಗಿ ಸಾಕ್ತಾರೆ. ಆಡು ಸಾಕುವ ಮುಂಚೆ ನಾವು ಯಾವ ತಳಿ ಯಾವ ಉದ್ದೇಶಕ್ಕೆ ಅಥವಾ ನಮ್ಮ ಪ್ರದೇಶಕ್ಕೆ ಯಾವುದು ಹೊಂದಿಕೊಳ್ತದೆ ಎಂಬುದನ್ನು ತಿಳಿದುಕೊಂಡು ಸಾಕಾಣಿಕೆ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಜಮುನಾಪಾರಿ, ಉಸ್ಮಾನಾಬಾದಿ, ಮಲ್ಬಾರಿ, ಬೀಟಲ್, ಬಾರ್ಬಾರಿ ಮತ್ತೆ ಸಿರೋಹಿ ಈ ತರದ ಈ ತಳಿಯ ಆಡುಗಳು ಸಾಮಾನ್ಯವಾಗಿ ಕಂಡು ಬರ್ತದೆ. ಇದೆಲ್ಲ ನಮ್ಮ ದೇಶೀಯ ತಳಿಗಳೇ. ಈ ಎಲ್ಲ ತಳಿಗಳು ಕೂಡ ಸಾಮಾನ್ಯವಾಗಿ ಬಯಲುಸೀಮೆಯಲ್ಲಿ ಶುಷ್ಕ ಹವೆ ಇರುವಲ್ಲಿ ಚೆನ್ನಾಗಿ ಹೊಂದಿಕೊಳ್ತದೆ. ಆದ್ರೂ ಕೂಡ ಈ ಮೇಕೆಗಳು ನಮ್ಮ ದೇಶದ ಬೇರೆ ಬೇರೆ ಪರಿಸರಕ್ಕೆ ವಾತಾವರಣಕ್ಕೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿರ್ತದೆ. ಈ ಜಮುನಾಪಾರಿ ಅಂತ ಹೇಳುವಂತ ಒಂದು ಬ್ರೀಡ್, ಇದು ಉತ್ತರ ಪ್ರದೇಶ ರಾಜ್ಯದ ತಳಿ ಮತ್ತೆ ಇದು ಉತ್ತಮವಾದ ಹಾಲಿನ ತಳಿಗೆ ಹೆಸರುವಾಸಿ. ಈ ಜಮುನಾಪಾರಿ ತಳಿ ಒಂದು ದಿನಕ್ಕೆ ಸುಮಾರು 2-2.5 ಲೀಟರ್ ಅಷ್ಟು ಹಾಲು ಕೊಡ್ತದೆ. ಮತ್ತೆ ಇದರ ಹಾಲಿನಲ್ಲಿ ಕೊಬ್ಬಿನಂಶ ಅಂದ್ರೆ ಫ್ಯಾಟ್ 5-6% ಫ್ಯಾಟ್ ಹೊಂದಿರ್ತದೆ. ಇದರ ಒಂದು ಲಕ್ಷಣ ಅಂತ ಹೇಳಿದ್ರೆ ಉದ್ದವಾಗಿ ಕಿವಿ, ಇದರ ಕಿವಿಗಳು ಉದ್ದವಾಗಿ ಕೆಳಗೆ ಜೋತು ಬೀಳುವ ತರ ಇರುವುದು ಈ ಆಡಿನ ವಿಶೇಷತೆ. ಮತ್ತೆ ನೆಕ್ಸ್ಟ್ ಮಲ್ಬಾರಿ ತಳಿ, ಇದು ನಮ್ಮ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಈ ತಳಿ ಮಲ್ಬಾರಿ ತಳಿ. ಇದು ಹಾಲು ಮತ್ತು ಮಾಂಸ ಉತ್ಪಾದನೆ ಎರಡೂ ಉದ್ದೇಶಕ್ಕೆ ಅತ್ಯಂತ ಸೂಕ್ತವಾದ ತಳಿ. ಮತ್ತೆ ಇನ್ನೊಂದು ತಳಿ ಉಸ್ಮಾನಾಬಾದಿ ಅಂತ, ಇದು ಸಾಮಾನ್ಯವಾಗಿ ಕಪ್ಪು ಬಣ್ಣ ಇರ್ತದೆ, ಎತ್ತರದ ನಿಲುವು ಇರ್ತದೆ ಅಂದ್ರೆ ಹೈಟ್ ಇರ್ತದೆ. ಇದು ಮಹಾರಾಷ್ಟ್ರ ಮೂಲದ ತಳಿ ಮತ್ತೆ ಈ ತಳಿ ಮಾಂಸ ಉತ್ಪಾದನೆಗೆ ಸೂಕ್ತವಾದ ತಳಿ. ರೈತರು ತಾವು ತಳಿ ಸೆಲೆಕ್ಷನ್ ಮಾಡುವ ಮುಂಚೆ ನಾವು ಯಾವ ಉದ್ದೇಶಕ್ಕಾಗಿ ಯಾವ ಪರ್ಪಸ್ಗೆ ಸಾಕ್ತೇವೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದ ತಳಿಯನ್ನು ಆರಿಸಿಕೊಳ್ಬಹುದು. ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಆಡು ಸಾಕಣೆ ಅಥವಾ ಮೇಕೆ ಸದ್ದಿ ಇದನ್ನ ಬಿಟ್ಟು ಸಾಕಬಹುದು ಅಥವಾ ಒಂದು ಗೂಡಿನಲ್ಲಿ ಅಥವಾ ಏನು ಮಲ್ಟಿ ಲೇಯರ್ ಮಾಡಿಕೊಂಡು ಅಟ್ಟಣಿಗೆ ಮಾಡಿಕೊಂಡು ಕೂಡ ಸಾಕಬಹುದು ಅಂತ ಹೇಳಿ, ಇದರ ಬಗ್ಗೆ ಹೇಳಿಗ ವೈಜ್ಞಾನಿಕವಾಗಿ ಇದನ್ನ ಸಾಕುವಂತಹ ವಿಧಾನ ಹೇಗೆ, ಇವುಗಳ ವಸತಿ ಹೇಗಿರಬೇಕು ಅಂತ. ಹೌದು, ಹಿಂದಿನ ಕಾಲದಲ್ಲಿ ಎಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈ ಆಡುಗಳ ವಸತಿ ಅಂತ ಹೇಳಿದ್ರೆ ಇದಕ್ಕೆ ಆಡುಗಳಿಗೆ ಯಾವುದೇ ಮೇಲ್ಛಾವಣಿ ಇಲ್ಲದೆ ಬರೀ ಮರದ ನೆರಳಿನಲ್ಲಿ ನೆಲದ ಮೇಲೆ ಈಗ ಒಂದು ಬಿದಿರು ಅಥವಾ ಚಿಕ್ಕ ಮರದಿಂದ ಬೇಲಿ ಹಾಕಿ ಆಡುಗಳನ್ನು ಸಾಮಾನ್ಯವಾಗಿ ಸಾಕ್ತಾ ಇದ್ರು. ಆದ್ರೆ ಈ ತರದ ಪದ್ಧತಿಯಲ್ಲಿ ಗಾಳಿ, ಮಳೆ, ಚಳಿಯಿಂದ ಆಡುಗಳಿಗೆ ಪ್ರತಿಕೂಲ ಪರಿಣಾಮಗಳು ಜಾಸ್ತಿ, ಇದರಲ್ಲಿ ಮೇಕೆಗಳ ಬೆಳವಣಿಗೆ ಡೆವಲಪ್ಮೆಂಟ್ ಗ್ರೋತ್ ರೇಟ್ ಕೂಡ ಕಡಿಮೆ ಇರ್ತದೆ. ಆದರೆ ಈ ವೈಜ್ಞಾನಿಕವಾಗಿ ನಾವು ಸಾಕುವಾಗ ನೀವು ಹೇಳಿದಂತೆ ಅಚ್ಚಣಿಗೆ ಸಿಸ್ಟಮ್ ಅಂದ್ರೆ ಎಲಿವೇಟೆಡ್ ಸಿಸ್ಟಮ್, ಎತ್ತರದ ಕೊಟ್ಟಿಗೆ ಪದ್ಧತಿ ಅಂತ ಹೇಳ್ತೇವೆ, ಇದನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಈಗಿನ ವೈಜ್ಞಾನಿಕವಾಗಿ ಆಡು ಸಾಕಾಣಿಕೆಯಲ್ಲಿ. ಈ ಎಲಿವೇಟೆಡ್ ಸಿಸ್ಟಮ್ ಅಲ್ಲಿ, ಎತ್ತರದ ಕೊಟ್ಟಿಗೆ ಪದ್ಧತಿಯಲ್ಲಿ ನಾವು ಅದಕ್ಕೆ ತುಂಬಾ ಬಂಡವಾಳ ಬೇಕು ಅವಶ್ಯಕತೆ ಇಲ್ಲ. ನಾವು ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಭೂಮಿಯಿಂದ ನಾವು ನೆಲದಿಂದ ಸುಮಾರು 4-5 ಅಡಿ ಎತ್ತರದಲ್ಲಿ ಮರದ ಹಲಗೆ ಅಥವಾ ದಿಣ್ಣೆಗಳನ್ನು ಬಳಸಿ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡಬಹುದು. ಅದರ ಕೊಟ್ಟಿಗೆಯ ಕೆಳಗೆ ಆಡುಗಳ ಹಿಕ್ಕೆ ಸಂಗ್ರಹ ಆಗುವಂತೆ ಮಾಡಬಹುದು. ಈ ಆಡುಗಳ ಹಿಕ್ಕೆ ಕೂಡ ಗೊಬ್ಬರಕ್ಕೆ ಕೂಡ ಉತ್ತಮ ಅಂದ್ರೆ ಅದಕ್ಕೆ ಒಳ್ಳೆ ಮಾರ್ಕೆಟ್ ಬೇಡಿಕೆ ಇದೆ, ಅದು ಕೂಡ ರೈತರಿಗೆ ಅದರಿಂದ ಕೂಡ ಅವ್ರ ಲಾಭವನ್ನು ಗಳಿಸಬಹುದು. ಹೀಗೆ ಎಲಿವೇಟೆಡ್ ಸಿಸ್ಟಮ್ ಅಲ್ಲಿ ಈ ತರ ಒಂದು ಭೂಮಿಯಿಂದ 4-5 ಅಡಿ ಎತ್ತರದಲ್ಲಿ ಕೊಟ್ಟಿಗೆ ಮಾಡಿ ಮೇಲ್ಗಡೆಗೆ ಬಿದಿರಿನ ಸಹಾಯದಿಂದ ಚಪ್ಪರ ಅಥವಾ ಶೆಡ್ ಅನ್ನು ನಿರ್ಮಿಸಬಹುದು. ಈ ಚಪ್ಪರವು ಸಾಮಾನ್ಯವಾಗಿ ಮಧ್ಯದಲ್ಲಿ 8-10 ಅಡಿ ಎತ್ತರ ಇದ್ದು ಸೈಡಿಗೆ ಇಳಿಜಾರಾಗಿ 4 ಅಡಿ ಎತ್ತರ ಬರುವ ತರ ಮಾಡಬೇಕು. ಮತ್ತೆ ಈ ಮಾಡಿದ ಮೇಲೆ ಚಪ್ಪರದ ಮೇಲೆ ಬಿದ್ದ ಮಳೆ ನೀರು ಅದು ಹರಿದು ಹೋಗುವ ಹಾಗೆ ಬೇಕು, ಅದು ಸ್ಟೋರ್ ಆಗಬಾರ್ದು. ಮತ್ತೆ ಆಡುಗಳ ವಸತಿಯ ಸುತ್ತ ಕೂಡ ಅಷ್ಟೇ, ನೀರು ಅಲ್ಲಿ ನಿಲ್ಲದೆ ಅದು ಹರಿದು ಹೋಗುವ ತರ ಇರಬೇಕು. ಆ ವಸತಿಯಲ್ಲಿ ಒಂದು ಪ್ರತಿಯೊಂದು ಆಡಿಗೆ ಕೂಡ 15-20 ಚದರ ಅಡಿಯಷ್ಟು ಸ್ಥಳಾವಕಾಶ ಕಲ್ಪಿಸಬೇಕು ಒಂದೊಂದು ಆಡಿಗೆ ಕೂಡ. ಈ ಕೊಟ್ಟಿಗೆಯಲ್ಲಿ ಆಡುಗಳಿಗೆ ಶುದ್ಧವಾದ ನೀರು ಆಹಾರ ಎಲ್ಲ ನೀಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವುದು ಒಳ್ಳೇದು. ಈ ಆಹಾರ ಮತ್ತು ನೀರನ್ನ ಪೂರೈಸುವಂತ ವ್ಯವಸ್ಥೆ ಎಲ್ಲ ಹೇಗೆ ಇದು? ಈಗ ಸ್ಟಾಲ್ ಫೀಡಿಂಗ್ ಅಂತ ಹೇಳ್ತೀವಲ್ಲ, ಅದಕ್ಕೆ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಳ್ಬೇಕು? ಈಗ ಸ್ಟಾಲ್ ಹಿಂದಿನ ಕಾಲದಲ್ಲಿ ಅಂದ್ರೆ ನಾವು ಈಗ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಅದರಲ್ಲಿ ಸೆಮಿ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಅಂದ್ರೆ ದಿನಕ್ಕೆ 1-2 ಗಂಟೆಗಳ ಕಾಲ ಮೇಲಿಕೆ ಬಿಡುದು, ನೆಕ್ಸ್ಟ್ ನಿರ್ಧರಿತ ಸಮಯ ಅಷ್ಟು ಸಮಯ ಹೊರಗೆ ಬಿಟ್ಟು ನೆಕ್ಸ್ಟ್ ಒಳಗೆ ಅಂದ್ರೆ ಇದರಲ್ಲಿ ಕೊಟ್ಟಿಗೆಗೆ ಕರ್ಕೊಂಡು ಬಂದು ಕೊಟ್ಟಿಗೆಯಲ್ಲಿಯೇ ಅದಕ್ಕೆ ಹಸಿರು ಹುಲ್ಲು ಅಥವಾ ಹಸಿರು ಮೇವು ಸಮತೋಲನ ಆಹಾರ ಈ ತರ ನೀಡುವುದನ್ನು ಸೆಮಿ ಇಂಟಿಗ್ರೇಟೆಡ್ ಅಂತ ಹೇಳ್ತೇವೆ. ಅಥವಾ ಕಂಪ್ಲೀಟ್ ಇಂಟಿಗ್ರೇಟೆಡ್ ಸಿಸ್ಟಮ್, ಈಗ ಪಟ್ಟಣಗಳಲ್ಲಿ ಮೇಯಲು ಬಿಡ್ಲಿಕ್ಕೆ ಸ್ಥಳಾವಕಾಶ ಇಲ್ಲ, ನಾವು ಒಳಗೆ ಕಟ್ಟಿ ಹಾಕಿ ಆಡುಗಳನ್ನು ಸಾಕ್ತೇವೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಬೇಕಾದ ಸೊಪ್ಪು ಹುಲ್ಲು ಸೊಪ್ಪು ಹಸಿರು ಮೇವಿನ ಅವಶ್ಯಕತೆ ಏನಿದೆ ಸಮತೋಲನ ಆಹಾರ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನಾವು ಕೊಟ್ಟಿಗೆಯಲ್ಲಿ ಅದಕ್ಕೆ ಅದರ ವಯಸ್ಸು ದೇಹದ ತೂಕ ಬೆಳವಣಿಗೆ ಇದಕ್ಕೆ ಅನುಗುಣವಾಗಿ ನಾವು ನೀಡಬೇಕಾಗ್ತದೆ ಆಡುಗಳಿಗೆ. ಈಗ ನಾವು ಇದ್ರ ಬಗ್ಗೆ ಹೇಳುದಾದ್ರೆ ಯಾವ್ದ್ರ ಬಗ್ಗೆ ಆಹಾರದ ಬಗ್ಗೆ ಹೇಳುದಾದ್ರೆ ಆಡುಗಳಿಗೆ ಹಸಿರು ಮೇವಿನ ಜೊತೆಗೆ ಸಮತೋಲನ ಆಹಾರ ಅಂದ್ರೆ ಹಿಂಡಿ ಮಿಶ್ರಣ ಕೂಡ ನಾವು ಕೊಡ್ಬೇಕು. ಒಂದು ಬಲಿತ ಆಡಿಗೆ ಅಂದ್ರೆ ವಯಸ್ಕ ಆಡಿಗೆ ಒಂದು ದಿವಸಕ್ಕೆ ಸಾಮಾನ್ಯವಾಗಿ 4-5 ಕೆಜಿಯಷ್ಟು ಹಸಿರು ಮೇವು, 1-2 ಕೆಜಿ ಒಣ ಮೇವು ಬೇಕಾಗ್ತದೆ, ಮತ್ತೆ 1/2 ಕೆಜಿಯಷ್ಟು ಹಿಂಡಿ ಸಮತೋಲನ ಆಹಾರ. ಅದಕ್ಕೆ ಪ್ರತಿ ದಿವಸ ಅದರ ತೂಕ ವಯಸ್ಸು ಮತ್ತೆ ಅದು ಹಾಲು ಕೊಡುವ ಆಡ ಮರಿ ಹಾಕಿದ ಆಡ ಅಂತ ಹೇಳಿದ್ರ ಮೇಲೆ ನಾವು ಆಹಾರವನ್ನು ನೀಡಬೇಕಾಗ್ತದೆ. ಮತ್ತು ದಿವಸಕ್ಕೆ 2 ಬಾರಿ ಅದು ಕುಡಿಯುವಷ್ಟು ನೀರನ್ನು ಶುದ್ಧ ನೀರನ್ನು ಪೂರೈಸಬೇಕು. ಈಗ ಈ ಹಿಂಡಿ ಮಿಶ್ರಣ ಅಂದ್ರೆ ದನಗಳಿಗೆ ಬೇರೆ ಆಡುಗಳಿಗೆ ಬೇರೆ ಅಂತ ಏನಾದ್ರು ಇದೆಯಾ? ಅದು ಸಮತೋಲನ ಮಿಶ್ರಣವನ್ನು ನಾವು ಅದಕ್ಕೆ ಬೇಕಾದ ಈಗ ಅದಕ್ಕೆ ಸರ್ಕಾರ ಎಂತ ಪಿಷ್ಟ ಕೊಬ್ಬು ಎಲ್ಲ ಯಾವ ಯಾವ ಪ್ರಮಾಣದಲ್ಲಿ ಪ್ರೋಟೀನ್ ಬೇಕು ಅದನ್ನು ನಾವು ಅದಕ್ಕೆ ಅನುಗುಣವಾಗಿ ಹಿಂಡಿ ಮಿಶ್ರಣವನ್ನು ನಾವು ಮನೆಯಲ್ಲೇ ತಯಾರಿಸಿಕೊಳ್ಬಹುದು. ಈಗ 1 ಕ್ವಿಂಟಲ್ ಆಹಾರ ತಯಾರಿಕೆಗೆ ಯಾವ ಪ್ರಮಾಣ ಬೇಕು ಅಂತ ನಾನು ಹೇಳ್ತೇನೆ. ಧಾನ್ಯದ ನುಚ್ಚುಗಳು 55%, ತೌಡುಗಳು 20-30%, ವಿವಿಧ ಎಣ್ಣೆಕಾಳಿನ ಹಿಂಡಿಗಳು 18%, ಖನಿಜ ಜೀವಸತ್ವ ಮಿಶ್ರಣ 2%. ಈ ರೀತಿಯ ಇದರಲ್ಲಿ ಪ್ರಪೋರ್ಷನಲ್ಲಿ ಆಹಾರವನ್ನು ತಯಾರಿಸಿ ಈ ಸಮತೋಲನ ಆಹಾರದ ಮಿಶ್ರಣವನ್ನು ದಿವಸಕ್ಕೆ ವಯಸ್ಕ ಆಡಿಗೆ 1/2 ಕೆಜಿಯಷ್ಟು ಮರಿಗಳ ಆಹಾರವನ್ನು ನಾನು ಮತ್ತೆ ಹೇಳ್ತೇನೆ ಯಾವ ಯಾವ ತಿಂಗಳಿಗೆ ಯಾವ ಯಾವ ರೀತಿ ಕೊಡಬೇಕು ಅಂತ ಮರಿಗಳ ಆಹಾರವನ್ನು ಹೇಳ್ತೇನೆ. ಈ ಸಮತೋಲನ ಆಹಾರವನ್ನು 1/2 ಕೆಜಿಯಷ್ಟು ದಿನದಲ್ಲಿ ಹಂಚಿ ನಾವು ಕೊಡ್ಬೇಕಾಗ್ತದೆ ದೊಡ್ಡ ಆಡುಗಳಿಗೆ. ಅಂದ್ರೆ ಈಗ ಇದಕ್ಕೆ ನಿರ್ದಿಷ್ಟವಾದಂತಹ ಸಮಯ ಅಂತ ಏನಾದ್ರು ಉಂಟಾ ಅಥವಾ ಇಡೀ ದಿವಸದಲ್ಲಿ ಇಷ್ಟು ಕೊಡ್ಬೇಕು ಅಂತಲ್ಲ? ಅದನ್ನು ಸಾಮಾನ್ಯವಾಗಿ ನಾವು 3 ಭಾಗಗಳಲ್ಲಿ ವಿಂಗಡಿಸಿ ದಿವಸಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ಮೇಯಲು ಬಿಡುವ ಅವಧಿ ಕೆಲವರದ್ದು ಬೆಳಗ್ಗೆ ಹೊರಗೆ ಬಿಡ್ತಾರೆ ಕೆಲವರು ಸಂಜೆ ಬಿಡ್ತಾರೆ ಅದನ್ನು ಆಧರಿಸಿಕೊಂಡು ಯಾವ ಯಾವ ಅವ್ರು ಯಾವ ಸಿಸ್ಟಮ್ ಅಳವಡಿಸಿಕೊಂಡಿದ್ದಾರೆ ಅದರ ಪ್ರಕಾರ ನೀಡಬಹುದು. ಆಮೇಲೆ ಈಗ ಈ ಆಡುಗಳಲ್ಲಿ ಸಂತಾನ ಉತ್ಪತ್ತಿ ಬಗ್ಗೆ ಹೇಳಿ, ಈಗ ಎಷ್ಟು ಬೆದೆಯ ಲಕ್ಷಣಗಳು ಯಾವ ರೀತಿ ಇರ್ತವೆ, ಇದನ್ನ ಹೇಗೆ ಗುರುತಿಸುವಂತಹದ್ದು, ಮತ್ತು ಗರ್ಭಧಾರಣ ಅವಧಿ ಎಷ್ಟು ಇರ್ತದೆ, ಎಷ್ಟು ಮರಿಗಳನ್ನ ಹಾಕ್ತದೆ, ಈ ಬಗ್ಗೆ? ಈ ಹೆಣ್ಣು ಮೇಕೆಗಳು ಸಾಮಾನ್ಯವಾಗಿ ಹುಟ್ಟಿದ ಮೇಲೆ 8-12 ತಿಂಗಳಲ್ಲಿ ಪ್ರಾಯಕ್ಕೆ ಬರ್ತವೆ. ಅಂದ್ರೆ ಸಾಮಾನ್ಯವಾಗಿ 8-12 ತಿಂಗಳ ನಂತರ ಫಸ್ಟ್ ಬೆದೆಗೆ ಹೀಟಿಗೆ ಬರ್ತದೆ. ಹೆಣ್ಣು ಮೇಕೆ ಹೀಟಿಗೆ ಬಂದ ಬೆದೆಯ ಲಕ್ಷಣಗಳು ಅಂದ್ರೆ ಒಂದು ಪದೇ ಪದೇ ಅರಚುವುದು, ಮತ್ತೆ ಆ ದಿವಸ ಕಡಿಮೆ ಆಹಾರ ಕಡಿಮೆ ಸೇವಿಸುವುದು, ಜನನೇಂದ್ರಿಯ ಉಬ್ಬಿರುವುದು, ಮತ್ತೆ ಬೇರೆ ಮೇಕೆಗಳ ಮೇಲೆ ಅದು ಹತ್ತಲಿಕ್ಕೆ ಟ್ರೈ ಮಾಡ್ತದೆ, ಇವುಗಳೆಲ್ಲ ಮೇಕೆ ಬೆದೆಗೆ ಬಂದ ಲಕ್ಷಣಗಳು. ಈ ಬೆದೆಗೆ ಬಂದಂತಹ ಹೆಣ್ಣಾಡನ್ನು ಹೋತಗಳು, ಈಗ ಹಿಂಡಿನಲ್ಲಿ ಹೋತ ಇದ್ರೆ ಅದು ಸುಲಭವಾಗಿ ಗುರುತಿಸ್ತದೆ. ಈ ನಾವು ಗರ್ಭಧಾರಣೆಗೆ ಅಂದ್ರೆ ಅದರ ವಂಶಾಭಿವೃದ್ಧಿಗೆ ಉತ್ತಮ ತಳಿಯ ದೃಢಕಾಯವಾಗಿರುವ ಹೋತವನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವುದು ಕೂಡ ಒಂದು ವೈಜ್ಞಾನಿಕವಾಗಿ ಸಾಕುವುದರಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ತಳಿಯ ಅಭಿವೃದ್ಧಿಗೆ ನಾವು ಯಾವ ಹೋತವನ್ನು ಉಪಯೋಗಿಸ್ತೇವೆ ಅದು ರೋಗ ಮುಕ್ತ ಆಗಿರ್ಬೇಕು, ಅದು ನೋಡ್ಲಿಕ್ಕೆ ಕೂಡ ದೃಢಕಾಯವಾಗಿರ್ಬೇಕು, ಮತ್ತೆ ಹೆಣ್ಣು ಮತ್ತು ಗಂಡು ಮೇಕೆಗಳು ಒಂದೇ ಇದರಿಂದ ಬಂದಿರಬಾರ್ದು, ಒಂದೇ ವಂಶಾವಳಿಯಿಂದ ಬಂದಿರಬಾರ್ದು, ಹೋತವನ್ನು ನಾವು ಬೇರೆ ಹಿಂಡಿನಿಂದ ಆರಿಸಿಕೊಳ್ಬೇಕು. ಮೇಕೆಗಳಿಗೆ ಗರ್ಭಧಾರಣೆಗೆ ಪ್ರತಿ 25 ಹೆಣ್ಣು ಮೇಕೆಗಳಿಗೆ ಒಂದು ಹೋತವನ್ನು ಬಳಸಬೇಕಾಗ್ತದೆ ಒಂದು ಹಿಂಡಿನಲ್ಲಿ. ಈಗ ಒಂದು ಹೆಣ್ಣಾಡು ಗರ್ಭಧರಿಸಿದ ಮೇಲೆ ಸಾಮಾನ್ಯವಾಗಿ 145-150 ದಿವಸದಲ್ಲಿ ಮರಿ ಹಾಕ್ತದೆ, ಅಂದ್ರೆ 4.5-5 ತಿಂಗಳು ಮೇಕೆಗಳ ಗರ್ಭಧಾರಣಾ ಅವಧಿ. ಒಂದು ಹೀಟಿನಲ್ಲಿ ಗರ್ಭ ಧರಿಸಲಿಲ್ಲ ಅಂತ ಆದ್ರೆ ಮತ್ತೆ ವಾಪಸ್ 18-21 ದಿನಗಳಲ್ಲಿ ಅದು ವಾಪಸ್ ಹೀಟಿಗೆ ಬೆದೆಗೆ ಬರ್ತದೆ. ಈ ತರ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ನಾವು ಸಾಕ್ಬೇಕು ಅಂತ ನಾವು ಅನ್ಕೊಂಡ್ರೆ ಸಾಮಾನ್ಯವಾಗಿ ಮೇಕೆಗಳು ವರ್ಷಕ್ಕೆ 2 ಬಾರಿ ಗರ್ಭ ಧರಿಸ್ತದೆ, ಮತ್ತೆ ಪ್ರತಿ ಸೂಲಿನಲ್ಲಿ ಕೂಡ ಬಹುತೇಕ ಯೂಶುವಲಿ 2 ಮರಿ, ಕೆಲವೊಮ್ಮೆ 3 ಮರಿಗಳನ್ನು ಕೂಡ ಹಾಕ್ತದೆ. ಹೀಗಾಗಿ ಮೇಕೆಗಳ ಹಿಂಡು ಬಹುಬೇಗ ದ್ವಿಗುಣಗೊಳ್ತದೆ ಅಥವಾ ಅದು ತುಂಬಾ ಬೇಗ ದೊಡ್ಡದಾಗ್ತದೆ ಮೇಕೆಗಳ ಹಿಂಡು. ಆಮೇಲೆ ಈಗ ಹೋತಗಳು ಮತ್ತು ಇವು ಜಗಳ ಮಾಡುವ ಸಂದರ್ಭ ಇರ್ತದ? ಅಂದ್ರೆ ಯೂಶುವಲಿ ಬೇರೆ ಹಿಂಡಿನಿಂದ ಬಂದಂತಹ ಹೋತಗಳು, ನಾವು ಬೇರೆ ಕಡೆಯಿಂದ ತಕೊಂಡ್ ಬಂದ ಹೋತಗಳಿಗೆ ಆ ಹಿಂಡಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆದ್ರೆ ಒಂದೇ ಕಡೆ ಹುಟ್ಟಿ ಬೆಳೆದ ಮರಿಗಳು ಅದು ಯೂಶುವಲಿ ಮಂದೆಗಳಾಗೆ, ಕುರಿ ಮಂದೆಗಳ ಹಾಗೆ ಆಡಿನ ಮಂದೆಗಳು ಕೂಡ ಆ ತರ ಅಡ್ಜಸ್ಟ್ಮೆಂಟ್ ಇರ್ತದೆ. ಇನ್ನೀಗ ಮರಿಗಳ ಒಂದು ಪಾಲನೆ ಪೋಷಣೆ ಇವುಗಳಿಗೆ ಕೊಡಬೇಕಾಗಿರುವಂತಹ ಆಹಾರ ಕ್ರಮದ ಬಗ್ಗೆ ಹೇಳಿ. ಮರಿಗಳು, ಈಗ ಮರಿಗಳು ಮೇಕೆ ಮರಿಗಳು ಹುಟ್ಟಿದ ಮೇಲೆ, ಹುಟ್ಟಿದ ಕೂಡ್ಲೆ ಅವುಗಳ ಮೈ ಮೇಲೆ ಮತ್ತೆ ಮೂಗು ಬಾಯಲ್ಲೆಲ್ಲ ಲೋಳೆಗಳು ಏನಾದ್ರೂ ಎಲ್ಲ ಅಂಟಿಕೊಂಡಿದ್ರೆ ಅದನ್ನು ಫಸ್ಟ್ ಚೆನ್ನಾಗಿ ನಾವು ಒಣಗಿದ ಬಟ್ಟೆಯಿಂದ ಅದನ್ನು ಕ್ಲೀನ್ ಆಗಿ ತೆಗೆದು ಉಸಿರಾಟ ಫಸ್ಟ್ ಚೆನ್ನಾಗಿ ಆಗೋ ತರ ಮಾಡ್ಬೇಕು. ಅದಾದ ನಂತರ ಫಸ್ಟ್ ಅಂದ್ರೆ ಕೊಲೆಸ್ಟ್ರಾಲ್ ಫೀಡಿಂಗ್, ಗಿಣ್ಣು ಹಾಲು ಅಂತ ಹೇಳುದು ತಾಯಿಯ ಹಾಲು ಅಂತ ಹೇಳುದು ಎಲ್ಲಾ ಜೀವಿಗಳಿಗೆ, ಎಲ್ಲಾ ಪ್ರಾಣಿಗಳಿಗೂ ಕೂಡ ಅದು ಒಂದು ಉತ್ತಮವಾದಂತಹ ಆಹಾರ. ಅದರಿಂದ ಹುಟ್ಟಿದ ಮರಿಗಳಿಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ತಾಯಿಯ ಗಿಣ್ಣು ಹಾಲನ್ನು ಕುಡಿಸಬೇಕು. ಮತ್ತೆ ಹುಟ್ಟಿದ ನಂತರ 5 ದಿನ ಪೂರ್ತಿ ಅದಕ್ಕೆ ಮರಿಗಳಿಗೆ ಗಿಣ್ಣು ಹಾಲನ್ನೇ ಕೊಡಬೇಕಾಗ್ತದೆ. ಈ ಮರಿ ಹಾಕಿದ ನಂತರ ಮೇಕೆಗಳಲ್ಲಿ ಕಚ್ಚಾ ಅಂತ ನಾವು ಹೇಳ್ತೇವಲ್ಲ ಗರ್ಭಕೋಶದ ಮಾಸ, ಅದು 8-12 ಗಂಟೆಯಲ್ಲಿ ಬೀಳ್ಬೇಕು. ಅದಾಗಿ ಒಂದ್ ವೇಳೆ ಅದು ಆ ಟೈಮ್ ಅಲ್ಲಿ ಬೀಳಲಿಲ್ಲ ಅಂತ ಆದ್ರೆ ನಾವು ಪಶುವೈದ್ಯರ ಡಾಕ್ಟರ್ಗಳ ಸಹಾಯ ಪಡ್ಕೊಳ್ಬೇಕಾಗ್ತದೆ. ಮತ್ತೆ ಮರಿಗಳು ಹುಟ್ಟಿದ ಮೇಲೆ ಮರಿಗಳ ಹೊಕ್ಕುಳ ಬಳ್ಳಿಯ ಸಂರಕ್ಷಣೆ ಹೇಗೆ ಅಂತ ಹೇಳಿದ್ರೆ, ಒಂದು ಹೊಕ್ಕುಳದಿಂದ 1.5 cm ಬಿಟ್ಟು ಹೊಕ್ಕುಳ ಬಳ್ಳಿಯನ್ನು ಕಟ್ ಮಾಡ್ಬೇಕು, ಅದಕ್ಕೊಂದು ದಾರದಿಂದ ಒಂದು ಗಂಟು ಹಾಕಿ ಅದಕ್ಕೆ ಏನಾದ್ರು ತಿಂಚರ ಎಡಿನ ಅಥವಾ ಏನಾದ್ರೂ ನಂಜುನಾಶಕವನ್ನು ಹಾಕ್ಬೇಕು. ಹಳ್ಳಿಯಲ್ಲೇ ಆದ್ರೆ ಅರಿಶಿನ ಈ ತರ ನಂಜುನಾಶಕ ಔಷಧಿಯನ್ನು ಅದಕ್ಕೆ ಸ್ವಲ್ಪ ಒರೆಸ್ಬೇಕು, ಅಲ್ಲಿ ಯಾವುದೇ ರೀತಿಯ ಹುಣ್ಣು ಎಲ್ಲ ಆಗದೆ ಇರೋ ತರ. ಮತ್ತೆ ಈ ಮರಿಗಳನ್ನು ಈ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚನೆಯ ಸ್ಥಳದಲ್ಲಿ ಇಡ್ಬೇಕು, ಅದಕ್ಕೆ ಬೇದಿ ಉಸಿರಾಟದ ತೊಂದರೆ ಈ ತರ ಎಲ್ಲ ಯಾವುದು ಬರದ ಇರೋ ತರ ಎಚ್ಚರ ವಹಿಸಬೇಕಾಗ್ತದೆ. ಆಮೇಲೆ ಈಗ ಮರಿಗಳಿಗೆ ಎಷ್ಟು ದಿವಸಗಳ ಕಾಲ ಈ ಹಾಲನ್ನ ಕೊಡಬೇಕಾಗ್ತದೆ, ಮತ್ತೆ ಪೂರಕ ಆಹಾರವನ್ನು ಯಾವಾಗ ಕೊಡುವಂತಹದ್ದು? ಅದು ಈಗಾಗಲೇ ತಿಳಿಸಿದ ಹಾಗೆ ಹುಟ್ಟಿದ 5 ದಿವಸ ಮರಿಗಳಿಗೆ ಪೂರ್ತಿ ಗಿಣ್ಣು ಹಾಲು ಕೊಡ್ಬೇಕಾಗ್ತದೆ. ಮರಿಯ ಒಂದು ದಿವಸಕ್ಕೆ ಮರಿಯ ದೇಹದ ತೂಕದ 10% ಅಲ್ಲಿ ಆ ಲೆಕ್ಕದಲ್ಲಿ ಗಿಣ್ಣು ಹಾಲು, ಒಂದು 3-4 ಅವರ್ಸ್ ಒಮ್ಮೆ, 3-4 ಗಂಟೆಗೊಮ್ಮೆ ಗಿಣ್ಣು ಹಾಲನ್ನು ಕೊಡ್ಬೇಕಾಗ್ತದೆ ಮರಿಗಳಿಗೆ. ನಂತರ 5 ದಿವಸದ ನಂತರ ನಿಧಾನವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹುಲ್ಲು, ಹಸಿರು ಹುಲ್ಲು, ಹಿಂಡಿ ಮಿಶ್ರಣ ಎಲ್ಲ ನಿಧಾನಕ್ಕೆ ಶುರು ಮಾಡಿ 5-30 ದಿವಸ ವರೆಗೆ, ಅಂದ್ರೆ 1 ತಿಂಗಳವರೆಗೆ ನಿಧಾನದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಶುರು ಮಾಡ್ಬೋದು ಹಸಿರು ಹುಲ್ಲೆಲ್ಲ. 1-2 ತಿಂಗಳ ಪ್ರಾಯದ ಮರಿಗಳಿಗೆ ದಿವಸಕ್ಕೆ 100 ml ಇನ್ನು ಕೂಡ ಅದು ತಾಯಿಯ ಹಾಲು ಕುಡಿತಾ ಇರ್ಬೇಕು. 2 ತಿಂಗಳವರೆಗೆ ಮರಿಗಳಿಗೆ ತಾಯಿ ಹಾಲು ಕುಡಿಲಿಕ್ಕೆ ಬಿಡ್ಬೇಕು. ಫಸ್ಟ್ ತಿಂಗಳಲ್ಲಿ ಅಂದ್ರೆ 1 ತಿಂಗಳಲ್ಲಿ 300-500 ml ಹಾಲು, 2nd ತಿಂಗಳಿಗೆ ಆಗುವಾಗ 400-500 ml, ಅಂದ್ರೆ ಮರಿಯ ಸೈಜ್ ದೇಹದ ತೂಕದ ಮೇಲೆ ಅಷ್ಟು ಹಾಲು. ಮತ್ತೆ 50-100 gram ಅಷ್ಟು ಹಿಂಡಿ 2nd ತಿಂಗಳಲ್ಲಿ. ಮತ್ತೆ ಹಸಿರು ಹುಲ್ಲಿನ ಪ್ರಮಾಣವನ್ನು ಕೂಡ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಮಾಡ್ಬೇಕು. 2 ತಿಂಗಳ ನಂತರ ವೀನಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಮರಿಯನ್ನು ತಾಯಿಯಿಂದ ಬೇರ್ಪಡಿಸುದು. 2 ತಿಂಗಳ ನಂತರ ತಾಯಿಯ ಹಾಲನ್ನು ಕೊಡುವುದನ್ನು ನಿಲ್ಲಿಸಿ ಹುಲ್ಲು ಮತ್ತು ಹಿಂಡಿ ಮಿಶ್ರಣವನ್ನು ಸಾಮಾನ್ಯ 1-5-6 ತಿಂಗಳ ಆಡಿಗೆ 1.5 kg ಆಗುವಷ್ಟು ಹಿಂಡಿ ಮತ್ತೆ 1-2 kg ಆಗುವಷ್ಟು ಹಸಿರು ಹುಲ್ಲನ್ನು ಅದರ ದೇಹದ ತೂಕದ ಆಧಾರದಲ್ಲಿ ನಾವು ಕೊಡಬಹುದು. ಆಮೇಲೆ ಈಗ ಆಡಿನಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಆರೋಗ್ಯ ಸಮಸ್ಯೆಗಳು ಏನೇನು, ಯಾವ ರೀತಿ ಲಕ್ಷಣಗಳಿರ್ತವೆ ಮತ್ತು ಬಾರದ ಹಾಗೆ ಯಾವ ರೀತಿ ಮತ್ತು ನಂತರ ಚಿಕಿತ್ಸೆಯನ್ನು ಹೇಗೆ ಕೊಡಿಸಬಹುದು ಅಂತ? ಆಡುಗಳಿಗೆ ಮೇನ್ ಆಗಿ ಈ ಸಾಂಕ್ರಾಮಿಕ ರೋಗಗಳು ಅಂತ ನಾವೇನ್ ಹೇಳ್ತೇವೆ, ಈ ವೈರಸ್ ಬ್ಯಾಕ್ಟೀರಿಯಾಗಳಿಂದ ಈ ಸಾಂಕ್ರಾಮಿಕ ರೋಗಗಳು ಬಂದು ಅದನ್ನ ಒಮ್ಮೆ ಉಂಟಾಗಿ ಮತ್ತೆ ಅದು ಒಂದಾಡಿಂದ ಇನ್ನೊಂದಾಡಿಗೆ ಕಲುಷಿತವಾದ ನೀರು, ಆಹಾರ, ಬೇರೆ ರೋಗ ಪೀಡಿತ ಜಾನುವಾರುಗಳ ಸಂಪರ್ಕ, ಇದರಿಂದ ಈ ರೋಗಗಳು ಹರಡ್ತದೆ. ಇದರಲ್ಲಿ ಮೇನ್ ಆಗಿ ಅಂತ ಹೇಳಿದ್ರೆ PPR ರೋಗ ಅಂತ ನಾವು ಹೇಳ್ತೇವೆ. ಇದೊಂದು ವೈರಸ್ ನಿಂದ ಬರುವಂತಹ ಒಂದು ಕಾಯಿಲೆ. ಇದರಲ್ಲಿ ಇದರ ಲಕ್ಷಣಗಳು ಅಂದ್ರೆ ವಿಪರೀತ ಜ್ವರ ಇರ್ತದೆ, ಮತ್ತೆ ಮೂಗಿನಿಂದ ಒಂದು ಹಳದಿ ಕ್ಯೂ ತರ ಹಳದಿ ಬಣ್ಣದ ಒಂದು ದ್ರವ ಸುರಿಯುವುದು, ಮತ್ತೆ ಕಣ್ಣಿನಿಂದ ನೀರು ಸುರಿಯುವುದು, ಒಸಡಿನ ಮೇಲೆಲ್ಲ ಹುಣ್ಣುಗಳು, ಅದಕ್ಕೆ ಆಹಾರ ಸೇವಿಸಲಿಕ್ಕೆ ಆಗದೆ ಇರುವುದು, ಬೇದಿ ಮುಂತಾದ ಲಕ್ಷಣಗಳಿರ್ತದೆ ಈ PPR ರೋಗದಲ್ಲಿ. ಇದು ಒಂದು ಪ್ರಾಣಿನಿಂದ ಪ್ರಾಣಿಗೆ ಗಾಳಿ, ನೀರು, ಆಹಾರ ಅಥವಾ ನೇರ ಸಂಪರ್ಕ ಹೀಗೆ ಅದರ ಮೂಲಕ ಹರಡ್ತದೆ. ಇದನ್ನು ತಡೆಗಟ್ಟಲಿಕ್ಕೆ ಪ್ರತಿ ವರ್ಷ ಕೂಡ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ PPR ರೋಗ ನಿರೋಧಕ ಲಸಿಕೆಯನ್ನು ಇದರ ವತಿಯಿಂದ, ಸರ್ಕಾರದ ವತಿಯಿಂದ ಉಚಿತವಾಗಿ ಎಲ್ಲ ಕುರಿ ಮತ್ತೆ ಮೇಕೆಗಳಿಗೆ ಲಸಿಕೆಯನ್ನು ಹಾಕ್ತೇವೆ. ಇದನ್ನು ರೈತರು ಈ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ ಕರುಳುಬೇನೆ, ಎಂಟಿರೋಟಾಕ್ಸಿಮಿಯಾ ಅಂತ, ಇದೊಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ಕಾಯಿಲೆ. ಇದು ಸಾಮಾನ್ಯವಾಗಿ ಎಳೆಯ ಆಡುಗಳಲ್ಲಿ, ತುಂಬಾ ಅಂದ್ರೆ ಬಲಿತ ಚೆನ್ನಾಗಿ ಕೊಬ್ಬಿದ ಎಳೆಯ ಕುರಿ ಮೇಕೆಗಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ರೋಗ. ಇದು ಲಕ್ಷಣಗಳು, ಈ ಕರುಳುಬೇನೆ ಲಕ್ಷಣ ಅಂದ್ರೆ ಆಡುಗಳು ಮಂಕಾಗಿರುವುದು, ಅದಕ್ಕೆ ಮೇವಿನಲ್ಲಿ ಆಸಕ್ತಿ ಇಲ್ಲ, ಬೇದಿ, ಮತ್ತೆ ಸುತ್ತಿ ಸುತ್ತಿ ಬಿದ್ದು ಹಠಾತ್ ಆಗಿ ಇದರಲ್ಲಿ ಮರಣ ಹೊಂದ್ತದೆ. ಕಾಯಿಲೆ ಬಂದು ಆ ಕೂಡಲೇ ಇದು ಮರಣ ಕೂಡ ಹೊಂದ್ತದೆ, ಇದಕ್ಕೆ ಟ್ರೀಟ್ಮೆಂಟ್ ಮಾಡುವಷ್ಟು ಸಮಯ ಇರುವುದಿಲ್ಲ. ಇದನ್ನು ತಡೆಗಟ್ಟುವ ಬಗ್ಗೆ ಅಂತ ಹೇಳಿದ್ರೆ ಲಸಿಕೆ ಎಂಟಿರೋಟಾಕ್ಸಿಮಿಯಾಕ್ಕೂ ವ್ಯಾಕ್ಸಿನ್ ಇದೆ. ಇದರ ಮೊದಲನೇ ಸುತ್ತಿನ ಲಸಿಕೆ ಜೂನ್ ಅಲ್ಲಿ ಮತ್ತು ಎರಡನೇ ಸುತ್ತಿನ ಲಸಿಕೆ ಡಿಸೆಂಬರ್ ನಲ್ಲಿ ನಾವು ನೀಡ್ತೇವೆ. ಹಾಗೆ ಇತರ ಅಂದ್ರೆ ರೋಗಗಳು ಅಂತ ಹೇಳಿದ್ರೆ ಆಂಥ್ರಾಕ್ಸ್, ನೆರಡಿ ರೋಗ, ಗಳಲೆ ರೋಗ, ಕಂದು ರೋಗ, ಇದೆಲ್ಲ ಯಾವ ಜಿಲ್ಲೆಗಳಲ್ಲಿ ಅಂದ್ರೆ ಯಾವ ಹಳ್ಳಿಗಳಲ್ಲಿ ರೋಗ ಪ್ರಕರಣ ಇದೆ ಆ ಹಳ್ಳಿಗಳಲ್ಲಿ ಅದರ ರೋಗ ನಿರೋಧಕ ಲಸಿಕೆಯನ್ನು ಸಾಮಾನ್ಯವಾಗಿ ಮಾಡಿಸಬೇಕಾಗ್ತದೆ. ಆಮೇಲೆ ಈಗ ಮರಿಗಳಲ್ಲಿ ವಿಶೇಷವಾಗಿ ಈ ಜಂತು ಹುಳದ ಬಾಧೆಯು ಕೂಡ ಸಮಸ್ಯೆಯನ್ನ ಕೊಡ್ತದೆ ಅಂತ ಕೇಳಿದೀವಿ, ಈ ಬಗ್ಗೆ ಹೇಳಿ. ಹೌದು ಹೌದು, ಈ ಜಂತು ಹುಳಗಳು ಅಂದ್ರೆ ಈಗ ಮೇನ್ ಆಗಿ ಪರೋಪಜೀವಿಗಳು. ಈ ಪರೋಪಜೀವಿಗಳು ಅಂತ ಹೇಳಿದ್ರೆ ಅದರಲ್ಲಿ ಎರಡು ನಮೂನೆ, ನೀವು ಹೇಳಿದಾಗೆ ಜಂತು ಹುಳಗಳು, ಒಳ ಪರೋಪಜೀವಿಗಳು, ಅದೇ ರೀತಿ ಚರ್ಮದ ಮೇಲೆ ಬರುವಂತಹ ಈ ಉಣ್ಣೆ, ಹೇನು, ಹೀಗೆ ಹೊರಪರೋಪಜೀವಿಗಳು. ಈ ಎರಡು ಕೂಡ ಮರಿಗಳಿಗೆ ಅಥವಾ ವಯಸ್ಕ ಮೇಕೆಗಳಿಗೆ ಕೂಡ ಇದರಿಂದ ಅಪಾರವಾದ ಒಂದು ಹಾನಿ ಉಂಟು, ಇದು ತೊಂದರೆ ಉಂಟು ಮಾಡ್ತದೆ. ಈ ಜಂತು ಹುಳಗಳು ಹೊಟ್ಟೆಯಲ್ಲಿದ್ರೆ ಮೇಕೆಗಳು ಏನು ಕೃಶವಾಗುವುದು, ಗ್ರೋತ್ ರೇಟ್ ಇಲ್ಲದಿರುವುದು, ಬೇದಿ, ನಿಶಕ್ತಿ, ಅದು ಬಿಟ್ಟರೆ ಅಜೀರ್ಣ, ಮತ್ತೆ ಹಾಲಿನ ಉತ್ಪತ್ತಿ, ಮಾಂಸದ ಉತ್ಪತ್ತಿ ಎಲ್ಲ ಕಡಿಮೆ ಆಗುವುದು, ಈ ತರ ತುಂಬಾ ತೊಂದರೆಗಳಿದೆ. ಇದನ್ನು ತಪ್ಪಿಸಲಿಕ್ಕೆ ಜಂತು ಹುಳದ ನಿವಾರಣೆಗಾಗಿ ಜಂತುನಾಶಕ ಔಷಧಿಯನ್ನು ವರ್ಷದಲ್ಲಿ 3 ಸಲ ಕೊಡ್ಬೇಕಾಗ್ತದೆ. ಅದನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ, ಅದರ ವೆಯ್ಟಿನ ಆಧಾರದಲ್ಲಿ ಎಷ್ಟು ಬೇಕು ಅಷ್ಟನ್ನು ಪಶುವೈದ್ಯರ ಸಲಹೆಯ ಮೇರೆಗೆ ವರ್ಷದಲ್ಲಿ 3 ಸಲ ಕುಡಿಸಬೇಕು. ನೆಕ್ಸ್ಟ್ ಈ ಹೊರಪರಾವಲಂಬಿ ಜೀವಿಗಳು ಅಂದ್ರೆ ಚರ್ಮದ ಮೇಲೆ ಇರುವಂತಹ ಒಂದು ಪರೋಪ ಜೀವಿಗಳು, ಇದು ಚರ್ಮ ರೋಗವನ್ನು ಉಂಟು ಮಾಡ್ತದೆ, ಅದರ ಜೊತೆಗೆ ರಕ್ತ ಕೂಡ ಹೀರಿ ನಿಶಕ್ತಿ ಉಂಟು ಮಾಡ್ತದೆ. ಹಾಗೆಯೇ ಬೇರೆ ಬೇರೆ ರೋಗಗಳ ಟ್ರಾನ್ಸ್ಮಿಷನ್ ಕೂಡ ಈ ಉಣ್ಣೆಗಳು ಮಾಡ್ತವೆ. ಇವುಗಳ ಹತೋಟಿಗೆ ಕೂಡ ಮೇಕೆಗಳನ್ನು ನಾವು ಒಂದು ಆಡುಗಳನ್ನು 15 ದಿವಸದಿಂದ 1 ತಿಂಗಳಿಗೊಮ್ಮೆ ಕ್ರಿಮಿನಾಶಕ ನೀರಲ್ಲಿ ಅಂದ್ರೆ ಸೂಕ್ತವಾದ ಔಷಧಿಯುಕ್ತ ನೀರಿನಲ್ಲಿ ಅದನ್ನು ಕೆಮಿಕಲ್ಸ್ ಹಾಕಿ ಸ್ನಾನ ಮಾಡಿಸಿ ಆ ಮೈಮೇಲಿನ ಪರೋಪ ಜೀವಿಗಳಿಂದ ಕೂಡ ಅದನ್ನು ಸಂರಕ್ಷಿಸಬೇಕು. ಲಸಿಕೆ ಕುಡಿದ್ರ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಅದರ ಜೊತೆಗೆ ಈ ಸ್ವಚ್ಛತೆ ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ, ಹಾಗೆಯೇ ಇದನ್ನ ಆಡು ಸಾಕಾಣಿಕೆದಾರರು ಕೂಡ ಯಾವ ರೀತಿ ಗಮನಿಸಬೇಕು ಅಂತ? ಹೌದು, ಆಡು ಸಾಕಾಣಿಕೆಯಲ್ಲಿ ಅಂದ್ರೆ ಯಾವುದೇ ಪಶು ಪ್ರಾಣಿಗಳ ಸಾಕಾಣಿಕೆಯಲ್ಲಿ ನಾವು ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡ್ಬೇಕು. ನಾವು ಹಟ್ಟಿ ಅಥವಾ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಅನೇಕ ರೋಗಗಳನ್ನು ಅದು ಬರದಂತೆ ತಡೆಗಟ್ಟಬಹುದು. ಈಗ ನಾವು ಫಸ್ಟ್ ಅಂದ್ರೆ ಆಡು ಸಾಕಾಣಿಕೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ವಾತಾವರಣ ಶುಷ್ಕವಾಗಿರ್ಬೇಕು, ಅದಕ್ಕೆ ಆದಷ್ಟು ತೇವಾಂಶ ಹತ್ತಿಯಲ್ಲಿ ಬರದ ಹಾಗೆ ಜಾಗ್ರತೆ ವಹಿಸ್ಬೇಕು. ಅಂದ್ರೆ ಮಳೆ ನೀರು ಬೀಳದ ಹಾಗೆ ಅಥವಾ ಅದಕ್ಕೆ ಚಳಿಯಿಂದ ಸಂರಕ್ಷಿಸುದು, ಈ ತರ ಮಾಡ್ಬೇಕು. ಮತ್ತೆ ಈ ಮೇಕೆಗಳಿಗೆ ನಾವು ಈಗ ಆಹಾರ ಕೊಡುದು ಕೂಡ ಹಾಗೆ, ಈ ನೀಡು ಆಹಾರದಲ್ಲಿ ನಾವು ಒಮ್ಮಿಂದೊಮ್ಮೆಗೆ ಯಾವ ಬದಲಾವಣೆ ಮಾಡಬಾರ್ದು. ಅದು ಈಗ ನಾವು ಯಾವುದೇ ಹೊಸ ಫುಡ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ರು ಅದನ್ನು ನಿಧಾನವಾಗಿ ಅದಕ್ಕೆ ಹೊಂದಿಕೊಳ್ಳುವ ಟೈಮ್ ಕೊಡ್ಬೇಕು ಅದಕ್ಕೆ ಮೇಕೆಗಳಿಗೆ. ಮತ್ತೆ ಈಗ ಒಂದು ವೇಳೆ ರೋಗ ಬಂತು, ರೋಗ ಪೀಡಿತ ಮೇಕೆಯನ್ನು ಇತರ ಆರೋಗ್ಯವಂತ ಪ್ರಾಣಿಗಳಿಂದ ನಾವು ಅದಕ್ಕೆ ಬೇರ್ಪಡಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಅದಕ್ಕೆ ಸಮಯಕ್ಕೆ ಸರಿಯಾಗಿ ರೋಗದ ಆರಂಭದಲ್ಲೇ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸಬೇಕು. ಮತ್ತೆ ಈಗಾಗಲೇ ಹೇಳಿದ ಹಾಗೆ ಡಾಕ್ಟರ್ ಸಲಹೆ ಮೇರೆಗೆ ಜಂತುನಾಶಕ ಔಷಧ, ರೋಗ ನಿರೋಧಕ ಲಸಿಕೆ, ಇತರ ಟೈಮ್ ಟೈಮ್ಗೆ ಅದಕ್ಕೆ ಬೇಕಾದದನ್ನು ನೀಡಿ ಅದರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕಡೆ ಕೂಡ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತೆ ಒಂದ್ ವೇಳೆ ಈಗ ಸಾಂಕ್ರಾಮಿಕ ರೋಗಗಳಿಂದ ಯಾವ್ದಾದ್ರು ಮೇಕೆಗಳು ಸತ್ತಿತ್ತು, ಆಡುಗಳು ಸತ್ತಿತ್ತು ಅಂತಾದ್ರೆ ಅದರ ಡಿಸ್ಪೋಸಲ್, ಅದರ ಸತ್ತ ಮೇಕೆಯನ್ನು ಕೂಡ ದೂರದ ಹಟ್ಟಿಯಿಂದ ದೂರದ ಸ್ಥಳದಲ್ಲಿ ಒಂದು ಆಳವಾದ ಗುಂಡಿ ಮಾಡಿ ಅದನ್ನು ಹೂಳುದು, ಅದಕ್ಕೆ ಸುಣ್ಣ ಸಿಂಪಡಿಸುವುದು, ಅದರಿಂದ ಯಾವುದೇ ಕ್ರಿಮಿ ಕೀಟಗಳು ಆರೋಗ್ಯವಂತ ಮೇಕೆಗೆ ಸ್ಪ್ರೆಡ್ ಆಗದೆ ಇರೋ ತರ ನೋಡಿಕೊಳ್ಳುದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ರೋಗನಾಶಕ ಔಷಧ ಕೂಡ ನಾವು ಹಟ್ಟಿಯಲ್ಲಿ ನಿಯಮಿತವಾಗಿ ಸಿಂಪಡಿಸ್ತಾ ಇರಬೇಕು. ಆತರ ಇದ್ರೆ ರೋಗಗಳನ್ನು ಕಡಿಮೆ ಮಾಡಬಹುದು, ಮೇಕೆಗಳಿಗೆ ಬರುವ ರೋಗಗಳನ್ನು. ಆಮೇಲೆ ಈಗ ಈ ಆಡಿನ ಮರಿಗಳ ಲಭ್ಯತೆಯ ಬಗ್ಗೆ ಹೇಳಿ, ಈಗ ಕರಾವಳಿ ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಏನಾದರೂ ಫಾರ್ಮ್ಗಳೇನಾದ್ರು ಇದೆಯಾ? ಈಗ ನಿಮ್ಗೆ ಆಡಿನ ಅಂದ್ರೆ ನಮ್ಮಲ್ಲಿ ಕೊಯ್ಲ ಫಾರ್ಮ್ ಇದೆ, ಹೌದು, ಉಪ್ಪಿನಂಗಡಿಯಲ್ಲಿ. ಅಲ್ಲಿ ಹೌದು ಉಪ್ಪಿನಂಗಡಿಯಲ್ಲಿ. ಇಲ್ಲಿ ಈಗ ಕೋಳಿ ಮರಿಗಳು ಅಥವಾ ಹಂದಿ ಮರಿಗಳು ಅಥವಾ ಆಡಿನ ಮರಿಗಳು ಲಭ್ಯತೆ ಇದ್ರೆ ಅದನ್ನು ಮುಂಚಿತವಾಗಿ ತಿಳಿಸ್ತಾರೆ. ಮತ್ತೆ ತುಮಕೂರುಗಳಲ್ಲಿ ಹೀಗೆ ಬೇರೆ ಬೇರೆ ಕಡೆ ಆಡುಗಳ ಫಾರ್ಮ್ಗಳು, ತಳಿ ಸಂವರ್ಧನಾ ಕೇಂದ್ರಗಳು ಹೆಸರುಘಟ್ಟದಲ್ಲಿದೆ ಬೆಂಗಳೂರಿನಲ್ಲಿ. ಇಲ್ಲಿ ರೈತರದಕ್ಕೆ ನಿಗದಿಪಡಿಸಿದ ಬೆಲೆಯನ್ನು ನೀಡಿ ಮರಿಗಳನ್ನು ತಗೊಳ್ಬಹುದು, ಆಡಿನ ಮರಿಗಳನ್ನು. ಆಮೇಲೆ ಆಡು ಸಾಕಣೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ತಳಿಗಳ ಮಿಶ್ರಣವನ್ನ ಇಟ್ಕೊಳ್ಬೇಕಾ ಅಥವಾ ಒಳ್ಳೆ ಒಂದೇ ತಳಿ ಇಟ್ಕೊಳ್ಳೋದು ಒಳ್ಳೇದ? ತಳಿಗಳ ಮಿಶ್ರಣವನ್ನು ಇಟ್ಕೊಳ್ಬಹುದು. ಅದೇ ಅವ್ರು ಯಾವ ಉದ್ದೇಶಕ್ಕೆ ಮತ್ತೆ ಎಷ್ಟು ಆಡುಗಳನ್ನು ಸಾಕ್ತಾರೆ, ಅವರು ಯಾವ ರೀತಿ ಅವರಲ್ಲಿ ಹಟ್ಟಿ ಇದೆ, ಅವರ ಅವೈಲೇಬಲ್ ಆಗಿರುವ ಅವರ ಲಭ್ಯತೆ ಇರುವ ಅವರ ಅಂದ್ರೆ ಅವರ ಸ್ಟ್ರಕ್ಚರ್, ಅವರು ಯಾವ ಉದ್ದೇಶಕ್ಕೆ ಸಾಕ್ತಾರೆ ಅನ್ನೋದ್ರ ಮೇಲೆ ಅದು ಹೋಗ್ತದೆ. ಜೊತೆಗೆ ಅನುಭವವನ್ನು ಕೂಡ ಪಡ್ಕೊಳ್ಬಹುದು ಬೇರೆ ಬೇರೆ ತಳಿಯದ ಹೇಗೆ ಬರ್ತದೆ ಅಂತ. ಹೌದು, ಅದು ಈಗಾಗಲೇ ಸಾಕಿ ಯಾರು ಅದರಲ್ಲಿ ಸಕ್ಸಸ್ ಹೊಂದಿದ್ದಾರೆ ಅಂತಹ ರೈತರನ್ನು ಸಂಪರ್ಕಿಸಿ, ಅಂದ್ರೆ ಯಾವುದೇ ಉದ್ದಿಮೆಗೆ ಹೊರಡುವ ಮುಂಚೆ ನಾವು ಎಷ್ಟು ಜನರನ್ನು ಅದರಲ್ಲಿ ಸಕ್ಸಸ್ ಆದವರನ್ನು ಮೀಟ್ ಮಾಡಿ ಅವರ ಅನುಭವಗಳನ್ನು ತಿಳ್ಕೊಂಡು ಹೊರಡುದು ಉತ್ತಮ. ಬಹಳ ಸಂತೋಷ ಡಾಕ್ಟರ್ ಮೇಘಶ್ರೀ ಅವರೇ. ವೈಜ್ಞಾನಿಕ ರೀತಿಯಲ್ಲಿ ಆಡು ಸಾಕಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಅಂಶವನ್ನ ನಮ್ಮ ರೈತರು ಗಮನಿಸಬೇಕಾಗ್ತದೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ. ಕೇಳುಗರೆ, ಕಿಸಾನ್ ವಾಣಿಯಲ್ಲಿ ಇದುವರೆಗೆ ಆಡು ಸಾಕಣೆಯ ಕುರಿತು ಡಾಕ್ಟರ್ ಮೇಘಶ್ರೀ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ರೈತ ಬಂಧುಗಳೇ, ಕಿಸಾನ್ ವಾಣಿಯಲ್ಲಿ ಇದೀಗ ಕೃಷಿ ಮಾಹಿತಿ. ಕೇಳುಗರೆ, ಶುಂಠಿ ಬೆಳೆಯೂ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದರಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡಿಬೇಕಿದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು, ಹಾಗೆಯೇ ರೋಗಗಳ ಸಮಗ್ರ ನಿರ್ವಹಣೆಯ ಕಡೆಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಶುಂಠಿ ಬೆಳೆಯಲ್ಲಿ ಪ್ರಮುಖವಾಗಿ ಗೆಡ್ಡೆ ಕೊಳೆ ರೋಗ, ದುಂಡಾಣು ಸೊರಗು ರೋಗ ಹಾಗೂ ಎಲೆ ಚುಕ್ಕಿ ರೋಗ ಇವು ಪ್ರಮುಖವಾಗಿ ಬಾಧಿಸ್ತವೆ. ಗಡ್ಡೆ ಕೊಳೆ ರೋಗವು ಪಿಥಿಯಂ ಎಫಾನಿಡರ್ಮೈಟಮ್ ಎನ್ನುವಂತಹ ಶಿಲೀಂಧ್ರದಿಂದ ಬರ್ತದೆ. ಈ ಶಿಲೀಂಧ್ರವು ಮಣ್ಣು ಮತ್ತು ಬೀಜದ ಮೂಲಕ

ನೀಡುವ ದೇವಿ, ದುರ್ಗೆಯಾಗಿ ಅವತರಿಸಿದ ರಾಜೇಶ್ವರಿ, ಎಲ್ಲರಿಗೂ ಅಭಯವನ್ನು ನೀಡುವ ದೇವಿ.